ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಶ್ರೀರಾಮದೂತಂ ಶಿರಸಾನಮಾಮಿ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕ ಚಲದಿ ನಿಂತ ಪಟು ಹನುಮಂತನು ಘಟಿಕ ಚಲದಿ ನಿಂತ ಪಟು ಹನುಮಂತನು ಪಠನೆಯ ಮಾಡಲು ತಟದಿ ಪೊರೆವೆನೆಂದು ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಚತುರ್ಮುಖನಯ್ಯನ ಚತುರ ಮುರುತಿಗಳ ಚತುರತನದಿ ಭಜಿಸಿ ಚತುರ ಮುರುತಿಗಳ ಚತುರತನದಿ ಭಜಿಸಿ ಚತುರ್ಮುಖನಾಗಿ ಚತುರ್ವಿಧ ಫಲ ಕೊಡುತ್ತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಸರಸಿಜ ಭವಗೋಸ್ಕರ ಕಲ್ಮಷ ದೂರ ಸರಸಿಜ ಭವಗೋಸ್ಕರ ಕಲ್ಮಷ ದೂರ ವರಚಕ್ರ ತೀರ್ಥ ಸರ ಮೆರೆವ ಚಲದಿ ನಿತ್ಯ ಮೆರೆವ ಚಲದಿ ನಿತ್ಯ ನರಹರಿಗೆ ದುರಾಗಿ ಮೆರೆವ ಚಲದಿ ನಿತ್ಯ ನರಹರಿಗೆ ದುರಾಗಿ ಸ್ಥಿರ ಯೋಗಾಸನದಿ ಸ್ಥಿರ ಯೋಗಾಸನದಿ ಕರೆ ವರಪ ಕೊಡುತ್ತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಪರಿಹರಿಸಿ ಶಂಖ ಚಕ್ರವಾಧರಿಸಿ ಶಂಖ ಚಕ್ರವಾಧರಿಸಿ ಭಕ್ತರಾಮನದ ಆತಂಕವ ಪರಿಹರಿಸಿ ಪಂಕಜನಾಭ ಶ್ರೀ ಪುರಂದರ ವಿಠಲನ ಪಂಕಜನಾಭ ಶ್ರೀ ಪುರಂದರ ವಿಠಲನ ಹಿಂಗದ ಸೇವಕ ಸಂಕಟ ಕಳೆಯುತ ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಪಟು ಹನುಮಂತನು ಘಟಿಕಾ ಚಲದಿ ನಿಂತ ಪಟು ಹನುಮಂತನು ಪಠನೆಯ ಮಾಡಲು ಕಟದಿ ಪೊರೆವನೆಂದು ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ का।